ಬೇಕಾದ್ರೆ 1 ಮೀಟರ್ ಆಳ, 5-10 ಮೀಟರ್ ಉದ್ದ, ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ಉದ್ದ ಮಾಡ್ಕೋಬೋದು. ಬಟ್ ಅಗಲ ಮಾತ್ರ ಸಾಮಾನ್ಯ 1 ಮೀಟರ್ ಇದ್ದರೆ ಅದು ಈ ಕಡೆಯಿಂದ ಆ ಕಡೆ ಎಲ್ಲ ಕಡೆಯಿಂದ ನಾವು ಹುಳಗಳನ್ನು ಆರಿಸ್ಲಿಕ್ಕೆ ಬಿಡಲಿಕ್ಕೆ ನಾಳೆ ಗೊಬ್ಬರ ನಾವು ಕಟಾವು ಮಾಡೋದು ಕೊಯ್ಲು ಮಾಡೋಕ್ಕೆ ಅನುಕೂಲಕ್ಕೈತಿ. ಆಳ ನಾವು ಭಾಳ ಅಂದ್ರೆ 2-3 ಫೂಟ್ ಅಷ್ಟೇ ಅಂತ ಹೇಳ್ತೇವೆ. ಭಾಳ ಆಳ ಮಾಡಿದ್ರೆ ಏನಕ್ಕೈತಿ, ಅಲ್ಲಿ ಒಂದು ತಾಪಮಾನ ನೀವು ನೋಡಿರ್ಬೋದು, ತಿಪ್ಪಿಯೊಳಗೆ ನೀವು ಕೈಟ್ರೆ ಸುಡ್ತಿರ್ತಂಗೆ, ಆ ಥರ ಕಾವು ಜಾಸ್ತಿ ಆಗಬಾರ್ದು, ಕಾವು ಜಾಸ್ತಿ ಆಯ್ತು ಹುಳ ಸಾಯ್ತಾವು. ಅದಕ್ಕೋಸ್ಕರ ಆಳ ಭಾಳ ಇರಬಾರ್ದು, 2-2.5 ಫೂಟ್ ಆಳ ಇರಬೇಕು. ಇವನ್ ನಾವು ಭೂಮಿ ಮೇಲೆ ದೋಣಿ ಆಕಾರದಲ್ಲಿ ಏನು ಇಟ್ಟಂಗಿ ಅಥವಾ ಪರಿಶಿಕಲ್ ಕಟ್ಟಿ ಅನ್ಬಿಟ್ಟು ಅಲ್ಲಿ ಕೂಡ ಆಳ ಎತ್ತರ 2-2.5 ಫೂಟ್ ಇರಬೇಕು ಅಂತ ಹೇಳ್ತೇವೆ. ಇವು ಸಾಮಾನ್ಯವಾಗಿ ಬಳಕೆ ಆಗುವಂಥ ಪದ್ಧತಿಗಳು. ಎಲ್ಲೆಲ್ಲಿ ಅನುಕೂಲಕ್ಕೆ ತಕ್ಕಂಗೆ, ಈಗ ಒಂದು ಸ್ವಲ್ಪ ಸ್ಥಿತಿವಂತರು ಜಾಸ್ತಿ ಇದ್ದರೆ ಅದನ್ನು ಏನು ಮಾಡ್ತಾರೆ, ಚೆಂದಾಗೆಲ್ಲ ಮೇಲೆ ಸಿಮೆಂಟ್ ಎಲ್ಲ ಮಾಡಿ ಒಳ್ಳೆ ಪಕ್ಕ ಆಯತಾಕಾರದಲ್ಲಿ ಮಾಡ್ಕೊತಾರೆ. ಬಟ್ ಸ್ವಲ್ಪ ಇದ್ದಿದ್ದೊಳಗೆ ನಾವು ಕಡಿಮೆ ಖರ್ಚು ಮಾಡ್ಕೋಬೇಕು ಅಂದರೆ ನೆಲದೊಳಗೆ ತೆಗ್ದೋಡಿ ಅದು ಎತ್ತರ ಪರಿಸ್ಥಿತಿ ಎಲ್ಲಿ ನೀರಿನ ಒಂದು ನಿಲ್ಲದಲ್ಲಿ ಅಂತಲ್ಲಿ ಮಾಡಬೇಕು. ಮತ್ತು ಮ್ಯಾಲೆಲ್ಲ ಸ್ವಲ್ಪ ಮಳೆ ಬರದಂಗೆ ಮಳೆ ಹನಿ ನೀರು ಚಪ್ರ ಹಾಕೋಬೇಕು. ನೀವು ತಗಡಿಂದ ಹಾಕೋದು ಅಥವಾ ಪಾಲ್ತಿನ್ ಶೀಟ್ ಆದರೂ ಹಚ್ಚಿ ಬಿಸಿಲು ಮತ್ತು ಮಳೆಗೆ ಮಡಿಗಳ ಮೇಲೆ, ಮಡಿ ಅಂತ ಕರಿತೀವಿ, ಅದ್ರ ಮೇಲೆ ಬಿಡದಂಗೆ ನೋಡ್ಕೋಬೇಕು. ಇದೆಲ್ಲ ಪದ್ಧತಿಗಳು. ಇಷ್ಟೆಲ್ಲ ಮಾಡಿದಾಗ ಗುಂಡಿ ತುಂಬಬೇಕು, ಯಾವುದು ಹೆಂಗೆ ಹಂತ ಹಂತವಾಗಿ ತುಂಬ್ಕೊಂತ ಬರಬೇಕು ಹೇಗೆ? ಹೌದು ಅಂತ ನಮ್ಮಲ್ಲಿರ್ತಕ್ಕಂಥ ಈ ತ್ಯಾಜ್ಯ ವಸ್ತುಗಳು ಯಾವ ರೀತಿ ಅದಾವೆ ಮೊದಲು ನಾವು ಬೇರ್ಪಡಿಸ್ಕೋಬೇಕು. ಈ ಒಂದೇನೋ ತೋಟ ಪಟ್ಟಿರ್ತೈತೆ ನಮ್ಮದು, ತೆಂಗಿನ ತೋಟ ಇರ್ತೈತೆ, ಅಲ್ಲಿ ಗರಿಗಳು ಬೀಳ್ತಿರ್ತಾವೆ. ಆ ಗರಿಗಳು ಏನು ನಡುವಿನ ದಿಂಡ ಅಂತ ನಾವು ಕರಿತೀವಲ್ಲ, ಅದು ಭಾಳ ಗಟ್ಟಿ ಇರ್ತೈತೆ. ಅದನ್ನು ತುಂಡು ಮಾಡಿ ಬೇಗ ಕಳೆಯಲ್ಲ, ಅದು ಬೇಗ ಕಳೆಯಲ್ಲ ಅಂತ ಒಂದು ತುಂಡು ಮಾಡಿ ಏನು ಮಾಡಬೇಕು, ಒಂದು ಸ್ವಲ್ಪ ಕಳೀಲಿಕ್ಕೆ ಬಿಡಬೇಕು. ಅದಕ್ಕೆ ಆ ಆಕಳದ ಸಗಣಿ ಅಥವಾ ಮೂತ್ರನ ನೀರೊಳಗೆ ಮಿಕ್ಸ್ ಮಾಡಿ ಅದಕ್ಕೆ ಸಿಂಪಡಣೆ ಮಾಡಿದ್ರೆ ಅದು ಸಾಮಾನ್ಯವಾಗಿ 1 ತಿಂಗಳದೊಳಗೆ ಅದು ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಯಿ ಸಿಪ್ಪೆ ಅವೆಲ್ಲ ಎಲ್ಲ ಸಿಂಪ ಅಥವಾ ಹತ್ತಿ ಕಟ್ಟಿಗೆ ದಪ್ಪನ ಹತ್ತಿ ಕಟ್ಟಿಗೆ ಇಡೀ ನಮ್ಮ ಬೀಟೆ ಹತ್ತಿ ಕಟ್ಟಿಗೆ ನಾವು ಕಟ್ಟಿಗೆ ದಪ್ಪ ಇದ್ವು ಅಂದ್ರೆ ಜಲ್ದಿ ಕೊಳೆಯಲ್ಲ. ಅದನ್ನೇನು ಯಾವುದೇ ಒಂದು ಕಟ್ಟಿಗೆ ಇತ್ತು ಅಂದ್ರೆ ಅದನ್ನು ಮೊದಲು ತುಂಡು ಮಾಡಿಕೊಂಡು ಅವನ್ನೊಂದು ಕಡೆ ಗುಂಪಿ ಹಾಕಿ ಅವ ಮೇಲೆ ಸ್ವಲ್ಪ ಸಗಣಿನೋ ಅಥವಾ ಆಕಳದ ಮೂತ್ರ ಅನ್ನೋ ಅದ್ರ ನೀರೊಳಗೆ ಮಿಕ್ಸ್ ಮಾಡಿ ಗೊಜ್ಜೋದ್ರಿಂದ ಏನಾಗೈತೆ, ಅದು ಮೆತ್ತಗೆ ಆಗ್ತೈತಿ ಒಂದು ಸ್ವಲ್ಪ. ಅದೇನಾಗ್ತಪ್ಪ ಅಂದ್ರೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗೈತಿ. ಆವಾಗ ಅಂಥವನ್ನು ಅರೆ ಬರೆ ಕೊಳಿತಂಥ ಇವು ತ್ಯಾಜ್ಯ ವಸ್ತುಗಳು, ಗಟ್ಟಿ ಪದಾರ್ಥಗಳು, ಅಂಥವನ್ನು ನಾವು 1-6 ಇಂಚ್ ನೆಲಕ್ಕೆ ಹಾಕ್ಬೇಕು ಫಸ್ಟ್, ತಳಪದರ ಒಂದನೇ ಪದರ. ಆಮೇಲೆ ಅದಕ್ಕೆ ಸಾಧ್ಯ 1 ಇಂಚಿನಷ್ಟು ಸಗಣಿನ ನೀರೊಳಗೆ ಕಲಿಸಿ ಅದನ್ನು ಗ್ವಾತ ಅಂತ ನಾವು ಕರಿತೇವೆ, ದ್ರಾವಣ ಮಾಡಿ ಸಗಣಿ ಒಳಗೆ ನೀರಲ್ಲಿ ದ್ರಾವಣ ಮಾಡಿ 1 ಇಂಚಿನಷ್ಟು ಅದನ್ನು ಹಾಕ್ಬೇಕು, ಸಗಣಿ ರಾಡಿ ಮಾಡಿ ಹಾಕ್ಬೇಕು. ಹಾಂ, ಸಗಣಿ ರಾಡಿ ಮಾಡಿ ಹಾಕ್ಬೇಕು. ಈ ಕೆಲವೊಂದಿಷ್ಟು ಹಸಿರು ತಪ್ಪಲ ನಮ್ಮ ಹೊಲದಲ್ಲಿ ಸಾಕಷ್ಟು ಕಳೆ ತೆಗೆದು ಹಸಿರು ಬೆಳೆಗಳು ಏನಾದರೂ ಸಿಕ್ಕರೆ, ಆಮೇಲೆ ಈ ಗೊಬ್ಬರ ಗಿಡದ ತಪ್ಪಲೆ ಇರ್ತೈತಿ ಆದಿರ್ಬೋದು, ಅಥವಾ ಬೇಗನೆ ಕೊಳೆಯಂಥವು ಕೃಷಿ ತ್ಯಾಜ್ಯಗಳು ಇರ್ಬೋದು, ಈ ಭತ್ತದ ಹುಲ್ಲು ಇರ್ಬೋದು ಅಥವಾ ಸೋಯಾಬೀನ್ ಸೊಪ್ಪು ಅಥವಾ ಹಳೆ ಹೊಟ್ಟು ಅಂಥವನ್ನೆಲ್ಲ ನಾವು ಡೈರೆಕ್ಟ್ ಗುಂಡಿಗೆ ಹಾಕ್ಬೋದು, ಅಂದರೆ ಮಡಿಗೆ ಹಾಕ್ಬೋದು, ಅವನ್ನೇನು ಹೊರಗಿಟ್ಟು ಕಳಿಸುವಂಥ ಅವಶ್ಯಕತೆ ಇಲ್ಲ. ಈ ಥರ 5-6 ಪದರು ಬೇರೆ ಬೇರೆ ನಮ್ಮಲ್ಲಿ ಯಾವುದ್ಯಾವ್ದು ಕಸ ಇರುತ್ತೆ, ಒಂದು ಪದರ ಆದ ತಕ್ಷಣ ಅದು ಸಗಣಿ ಜಾಸ್ತಿ ಇತ್ತಂದರೆ 1-2-3 ಇಂಚ್ ಸಗಣಿ ಹಾಕಿದರೂ ಅಡ್ಡಿ ಇಲ್ಲ. ಸಗಣಿ ಪ್ರಮಾಣ ಕಡಿಮೆ ಇತ್ತಪ್ಪ ಅಂದ್ರೆ ಅದನ್ನೇನು ಮಾಡಬೇಕು, ನೀರೊಳಗೆ ಕಲಿಸಿ ದ್ರಾವಣ ಮಾಡಿ ಅದು ನಾವೇನು ಬೇರೆ ಬೇರೆ ತ್ಯಾಜ್ಯಗಳನ್ನು ಹಂತ ಹಂತದಲ್ಲಿ ನಾವು ಪದರ ಹಾಕೊತ ಹೋಗ್ತೀವಲ್ಲ, ಒಂದು ಪದರ ಆದ ತಕ್ಷಣ ನಮ್ಮ ಈ ಸಗಣಿ ದ್ರಾವಣವನ್ನು ಗೊಜ್ಜೋದ್ರಿಂದ ಕೊಳೆಯುವ ಪ್ರಮಾಣ ಜಾಸ್ತಿ ಆಗೈತಿ. ಎರೆಹುಳುಗಳು ಕಳೀತ ಒಂದು ತ್ಯಾಜ್ಯ ವಸ್ತುಗಳನ್ನು ಮಾತು ತಿನ್ನೋದ್ರಿಂದ ನಾವು ಈ ಸಗಣಿ ನೀರನ್ನು ಅಲ್ಲಿ ಜಾಸ್ತಿ ಕಳೆಯುವಂಥ ಒಂದು ಪ್ರಕ್ರಿಯೆ ಭಾಳ ಶೀಘ್ರವಾಗಿ ಆಗೋದ್ರಿಂದ ನಾವು ಎರೆಹುಳು ಗೊಬ್ಬರ ಹಾಕಿದ್ರೆ ಅವು ಕಳೀತ ವಸ್ತುಗಳನ್ನು ತಿನ್ನೋದ್ರಿಂದ ನಾವು ಅತಿ ಶೀಘ್ರದಲ್ಲಿ ನಾವು ಈ ಎರೆಹುಳು ಗೊಬ್ಬರವನ್ನು ಪಡಿಬೋದು. ಹೀಗೆ ಬೇರೆ ಬೇರೆ ನಿಮ್ಮಲ್ಲಿ ಏನಾದರೂ ಕೋಳಿ ಗೊಬ್ಬರ ಸಿಗ್ತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನೂ ಮಿಕ್ಸ್ ಮಾಡ್ಬೋದು. ಬೆಳೆಗಳಲ್ಲಿ ಏನೇ ಬರ್ತೈತಿ ಒಂದೊಂದು ಪದರ ಹಾಕೊತ ಹೋಗಿ 1-7 ಪದರ ಇರೋದೇ 2-2.5 ಫೂಟ್ ಹೈಟ್ ಇರುತ್ತೆ, ಅಷ್ಟು ಮುಗಿಸೋಳು ಒಂದು 6-7 ಫೂಟ್ ನೀವು 6 ಇಂಚ್ ಹಾಕ್ತಾ ಹೋಗೋದ್ರಿಂದ ಅದು ತುಂಬೋಗುತ್ತೆ. ಒಂದು ಸಂಪೂರ್ಣವಾಗಿ ಭರ್ತಿ ಆಯಿತು ಅಂದ್ರೆ ಮಡಿ ಅದಕ್ಕೆ ಸರಿಯಾಗಿ ನೀರು ಹಾಕ್ಬೇಕು, ನಾವು ಮಡಿಗೆಲ್ಲ ನೀರು ಸಿಂಪರಣೆ ಮಾಡಬೇಕು. ನೀವು ಭಾಳಷ್ಟು ನೀರು ಹಾಕ್ಬೇಕಾಯ್ತು, ಅದೆಲ್ಲ ನೀರು ಹಿರ್ಕೊಂಡು ಮೆತ್ತಗಾಗುತ್ತೆ ಎಲ್ಲ ಮಡಿ. ಒಂದು 2-3 ದಿನ ಮೆತ್ತ ಆದಮೇಲೆ ನೀವೇನು ಮಾಡಬೇಕು, 1 ಸ್ಕ್ವೇರ್ ಮೀಟರ್ ಅದು 1 ಮೀಟರ್ ಉದ್ದ 1 ಮೀಟರ್ ಆಗಲ್ಲ, ಅದಕ್ಕೆ 100 ಹುಳ ಅಂತ ಮೇಲೆ ಬಿಡ್ಬೇಕು ನಾವು ಎರೆಹುಳನ ಮೇಲೆ ಬಿಟ್ಕೊತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ 10 ಮೀಟರ್ ಉದ್ದ ಇತ್ತು ಅಂದರೆ ನಾವು 1 ಮೀಟರ್ ಅಂದರೆ 1 ಕೆಜಿ ಹುಳ ಬಿಡ್ಬೇಕು.

ಕಿದ ಹುಲಗುರ ಸಂತಿ ಕದ್ದಲದೊಳ ಯಾಕ ನಿಂತಿ ಹುಲಗುರ ಸಂತಿ ಕದ್ದಲದೊಳ ಯಾಕ ನಿಂತಿ ಸದ್ದಕ್ಕಿದ ಹುಲಗುರ ಸಂತಿ ಸದ್ದಕ್ಕಿದ ಹುಲಗುರ ಸಂತಿ ಕದ್ದಲದೊಳ ಯಾಕ ನಿಂತಿ ಸದ್ದಕ್ಕಿದ ಹುಲಗುರ ಸಂತಿ ಇದುವರೆಗೆ ಕರಿಕಟ್ಟಿಯ ಮುದುಕಪ್ಪ ಗಂಗಪ್ಪ ಕರಿಕಟ್ಟಿ ಹಾಗೂ ಮೇಳದವರಿಂದ ಭಜನ ಪದ ಕೇಳಿದಿರಿ. ಈಗ ಪ್ಯಾಟಿ ಧಾರಣಿ ತಿಳಿದುಕೊಳ್ಳೋಣ. ಆರಂಭದಲ್ಲಿ ಗದಗ್ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಕಡಲೆಕಾಳು 1642 5119 ರೂಪಾಯಿಗಳು, ಅಲಸಂದೆ ಪ್ರತಿ ಕ್ವಿಂಟಲ್ಗೆ 6424 ಕುಮಿನ್ ಸೀಡ್ 8400 ರೂಪಾಯಿಗಳು, ಹೆಸರುಕಾಳು 2189 ರೂಪಾಯಿಗಳು, ನೆಲಗಡಲೆ ಪ್ರಭೇದ ಗೆಜ್ಜೆ ಶೇಂಗಾ 3010 ಹುರುಳಿಕಾಳು 5569, ಜೋಳ ಬಿಳಿ ಜೋಳ 1747 ರೂಪಾಯಿಯಿಂದ 4357 ರೂಪಾಯಿಗಳು, ಮೆಕ್ಕೆಜೋಳ 1832 2010 ರೂಪಾಯಿಗಳು, ಮಡಿಕೆ ಪ್ರಭೇದ ಮಟಕಿ 8515 ರೂಪಾಯಿಗಳು, ಕುಸುಬೆ ಪ್ರಭೇದ ಸಾಫ್ಲವರ್ 1161 ಸಜ್ಜೆ 2111 ಸೋಯಾಬೀನ್ 4001 ರೂಪಾಯಿಗಳು, ಸೂರ್ಯಕಾಂತಿ 4669 ರೂಪಾಯಿಗಳು, ತೊಗರಿ 4227, ಗೋಧಿ ಬಿಳಿ 1857 ರೂಪಾಯಿಗಳು. ಸೌಣೂರ್ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಹತ್ತಿ 6,393 8,155 ರೂಪಾಯಿಗಳು, ನೆಲಗಡಲೆ ಶೇಂಗಾ ಗೆಜ್ಜೆ 3,900 7,469, ಜೋಳ ಬಿಳಿ ಜೋಳ 2,400 3,419 ರೂಪಾಯಿಗಳು, ಸಾಮೆ 3,546 4,444 ರೂಪಾಯಿಗಳು, ಸೋಯಾಬೀನ್ 2,269 5,149 ರೂಪಾಯಿಗಳು. ಹುಬ್ಬಳ್ಳಿ ಪ್ಯಾಟಿ ಧಾರಣಿ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಕಡಲೆಕಾಳು 1,670 5,251, ಕಡಲೆಕಾಳು 7,459 7,709, ಉದ್ದಿನಕಾಳು 3,009 4,656 ರೂಪಾಯಿಗಳು, ಒಣಮೆಣಸಿನಕಾಯಿ ಪ್ರಭೇದ ಕಡ್ಡಿ 2,800 59,669, ಹೆಸರು ಕಾಳು 7,070 7,156, ನೆಲಗಡಲೆ 4,701 6,800